ಬೆಳಕೋದು ತಲಾಡಿನ ತುಂಬೆಲ್ಲಾರಿ ತಾಯಿ. ಮಕ್ಕಳಿ ಮಠದ ಪುಣ್ಯ ಕ್ಷೇತ್ರವ ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕೋದು ತಲಾಡಿನ ತುಂಬೆಲ್ಲಾರಿ ತಾಯಿ. ಇಳಿದು ಬರುವ ಜಗ ಬೆಳಗುತ್ತಿತ್ತ ಆಕಾಶದಿಂದ ಇಳಿದು ಬರುವ ಜಗ ಬೆಳಗುತ್ತಿತ್ತ ಬಸವರಾಜರ ಎದರಿಯ ನಿಂದ ಪ್ರಜ್ಞನ ಸುತ್ತಲಿದ್ದ ಬಸವರಾಜರ ಎದರಿಯ ನಿಂದ ಪ್ರಜ್ಞನ ಸುತ್ತಲಿದ್ದ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕೋ ಸುತ್ತ ನಾಡಿನ ತುಂಬೆಲ್ಲಾರಿ ತಾಯಿ. ಹಣಿಯಲ್ಲಿ ಭೂತೆ ಕುಂಕುಮ ತಿಲಕ ಬಾಳ ಚಂದ ಇತ್ತ ಹಣಿಯಲ್ಲಿ ಭೂತೆ ಕುಂಕುಮ ತಿಲಕ ಬಾಳ ಚಂದ ಇತ್ತ ಹಸಿರು ಪದಾರು ಸುಡಿಗಳು ಕುಂದರೆ ಮಠವೆಲ್ಲ ತುಂಬುತ್ತಿದ್ದಾರೆ. ಮಠವೆಲ್ಲ ತುಂಬುತ್ತಿತ್ತ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕೋ ಸುತ್ತ ನಾಡಿನ ತುಂಬೆಲ್ಲ ಅರಿತ ಕುದರಿ ಅವರು ಏರಿ ಬರುವಾಗ ದಾರಿ ನಡಗುತ್ತಿತ್ತ ಬೇರೆ ಕುದರಿ ಅವರು ಏರಿ ಬರುವಾಗ ದಾರಿ ನಡಗುತ್ತಿತ್ತ ಕುಲು ನಗುತ್ತಿತ್ತ ಬಂದು ಕುಂತರೆ ಬಂಗುಳ ಮಕವು ಕುಲು ಕುಲು ನಗುತ್ತಿತ್ತ ಅಂಕಲಿ ಮಠದ ಪುಣ್ಯ ಕ್ಷೇತ್ರವ ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕೋ ಸುತ್ತ ನಾಡಿನ ತುಂಬೆಲ್ಲಾರಿತ ಇಪ್ಪತ್ತ ಮೂರು ಅರಣ ಆಗಿ ಆಯ್ತಾರ ತಾರೀಕು ಇಪ್ಪತ್ತ ಮೂರು ಅರಣ ಆಗಿ ಆಯ್ತಾರ ಅರಣಾಗ್ನಿದ ಗುರು ನಮ್ಮನ್ನು ಬಿಟ್ಟು ಹೋಗದಾಯ್ತಾಯ್ ಅಪ್ಪ ನಮ್ಮ ನಗಲಿದ ಮೇಲೆ ಕಳೆಯಲಂಗವತ್ತ ಅಪ್ಪ ನಮ್ಮ ನಗಲಿದ ಮೇಲೆ ಕಳೆಯಲಂಗವತ್ತ ಅಪ್ಪ ಇಲ್ಲಿ ಹೋಗಲಿ ನಾನು ತಿರುಗಿ ನೋಡದಾಯ್ತಾಯ್ ಒಳಗ ಕುಂತಾನಿರು ಪದಿ ಧ್ಯಾನವ ಮಾಡುತ್ತ ಕಟ್ಟಿಗೆ ಒಳಗ ಕುಂತಾನಿರು ಪದಿ ಧ್ಯಾನವ ಮಾಡುತ್ತ ಎದ್ದು ಬಂದು ಒಳ ಬರುವಾಗ ಎಮ್ಮಲಿ ನಿಮ್ಮಿತ್ತ ಎದ್ದು ಬಂದು ಒಳ ಬರುವಾಗ ಎಮ್ಮಲಿ ನಿಮ್ಮಿತ್ತ ದರೆಯೊಳ ನೆರೆಯುವ ತನ್ನ ಊರಿನ ಉಗಾರ ಚೆನ್ನಪ್ಪ ದೊರೆಯಳು ಮೆರೆಯುವ ತನ್ನ ಊರಿನ ಉಗಾರು ಚೆನ್ನಪ್ಪ ಕವಿಯನು ಕಟ್ಟಿ ಆಡಿದವರು ಅಂಕಲಿ ಮಠದೊಳಗ ಕವಿಯನು ಬರೆದು ಆಡಿದವರು ಅಂಕಲಿ ಮಠದೊಳಗ ಅಂಕಲಿ ಮಠದ ಪುಣ್ಯ ಕ್ಷೇತ್ರವನ್ನು ಜ್ಯೋತಿ ಒಂದು ಇತ್ತ ಜ್ಯೋತಿಯ ಬೆಳಕು ಸುತ್ತ ನಾಡಿನ ತುಂಬೆಲ್ಲ ಅರಿತ ಶರಣಮ್ಮ ಸಂತತ ಗುಡದ ಶಿವ ಶರಣಮ್ಮ ನಿಮ್ಮಡೆಯಲ್ಲಿ ನಾ ಬಂದೆ ಕೃಪೆ ಮಾಡಿ ಸಾಲವಮ್ಮ ನೀ ನನ್ನ ತಾಯಿ ಕೃಪೆ ಮಾಡಿ ಸಾಲವಮ್ಮ ನೀ ನನ್ನ ತಾಯಿ ತಿಳಿಯದೆ ನಿಮ್ಮನ್ನಗಲಿ ತಿರುಗಿ ತಿರುಗಿ ನಾ ಬಂದೆ ತಿರುಗಿ ತಿರುಗಿ ನಾ ಬಂದೆ ಸಂತ